ಮತ್ತು ಔಷಧಿ ಮತ್ತು ಪ್ಲಾಂಟೇಷನ್ ಬೆಳೆಗಳು ಇವೆಲ್ಲ ಬೆಳೆಗಳಿಗೆ ಸೇರಿ ತೋಟಗಾರಿಕೆ ಬೆಳೆಗಳಂತ ಕರೀತಾರೆ. ಈ ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗೆ ಹೇಗೆ ಭಿನ್ನವಾಗಿದೆ ಅಂದರೆ, ಈಗ ಉದಾಹರಣೆಗೆ ಈ ಕೃಷಿ ಬೆಳೆಗಳಂದರೆ ರಾಗಿ, ಸಜ್ಜೆ, ನವಣೆ, ನೆಲ್ಲು, ಭತ್ತ ಇವೆಲ್ಲ ಬೆಳೆಗಳಿಗೆ ಕೃಷಿ ಬೆಳೆಗಳಂತ ಕರೀತಾರೆ. ಈ ಕೃಷಿ ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ 1 ವರ್ಷ ಅಥವಾ 2 ವರ್ಷ ಕಾಲ ಜಾಸ್ತಿ ದಿವಸ ಕೆಳಗೆ ಸಂಗ್ರಹಣೆ ಮಾಡಿ ಇಡ್ಬೋದು. ಆದರೆ ಈ ತೋಟಗಾರಿಕೆ ಬೆಳೆಗಳಿಗೆ ಆ ರೀತಿ ಇಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಏನಂದರೆ, ಈ ತೋಟಗಾರಿಕೆ ಬೆಳೆಗಳಲ್ಲಿ ಅತಿ ಹೆಚ್ಚಿನ ತೇವಾಂಶ ಇರೋದ್ರಿಂದ ಈ ತೋಟಗಾರಿಕೆ ಬೆಳೆಗಳು ಜಾಸ್ತಿ ದಿವಸ ಕೆಳಲಾರ್ದಂಗೆ ಇಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇವುಗಳನ್ನು ಪ್ರೊಟೆಕ್ಟಿವ್ ಫುಡ್ ಅಂತ ಕರೀತಾರೆ ನಾವು, ಅಂದರೆ ಆರೋಗ್ಯ ರಕ್ಷಕ ಆಹಾರಗಳಂತ ಕರಿತೀವಿ. ಈ ತೋಟಗಾರಿಕೆ ಬೆಳೆಗಳು ನಮಗೆ ದೇಹಕ್ಕೆ ಬೇಕಾಗುವಂಥ ಅನೇಕ ಪೌಷ್ಟಿಕಾಂಶಗಳು, ಖನಿಜಾಂಶಗಳು, ಲವಣಾಂಶಗಳು ಇವುಗಳು ನಮ್ಮ ದೇಹಕ್ಕೆ ಒದಗಿಸುವುದರಿಂದ ಇವನ್ನು ತೋಟಗಾರಿಕೆ ಬೆಳೆಗಳನ್ನು ನಾವು ಆಹಾರ ರಕ್ಷಕ ಪದಾರ್ಥಗಳಂತ ಕರಿತೇವೆ ನಾವು. ಅಂದರೆ ಈ ಕೃಷಿ ಬೆಳೆಗಳನ್ನು ನಾವು ಬಹುಕಾಲ ಕಾಯ್ದಿರಲಿಕ್ಕೆ ಸಾಧ್ಯ ಇದೆ, ಆದರೆ ತೋಟಗಾರಿಕೆ ಬೆಳೆಗಳನ್ನು ಬಹಳ ಕಾಲ ಕಾಯ್ದಿರಲಿಕ್ಕೆ ಸಾಧ್ಯ ಇಲ್ಲ, ಅವನ್ನ ಫ್ರೆಶ್ ಆಗಿಯೇ ನಾವು ಬೆಳೆಸಬೇಕಾಗತ್ತೆ. ಆದರೆ ಒಂದೇ ವ್ಯತ್ಯಾಸ ಅಂತಂದರೆ, ಕೃಷಿ ಬೆಳೆಗಳನ್ನು ನಾವು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಅಥವಾ ಕೆಲವೊಂದು ಕೃಷಿ ಬೆಳೆಗಳು 4 ತಿಂಗಳಲ್ಲೇ ಬರಲಿಕ್ಕೆ ಸಾಧ್ಯ ಇದೆ, ಆಮೇಲೆ ಮತ್ತೇನು ಪುನಃ ಅವನ್ನ ಬಿತ್ತಬೇಕಾಗತ್ತೆ. ಆದರೆ ತೋಟಗಾರಿಕಾ ಬೆಳೆಗಳನ್ನು ಬಹುವಾರ್ಷಿಕ ಬೆಳೆಗಳನ್ನಾಗಿ ಕೂಡ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಪ್ಲ್ಯಾಂಟೇಷನ್ ನಮಗೆ ನಿರಂತರವಾಗಿ ತೋಟಗಾರಿಕಾ ಉತ್ಪನ್ನವನ್ನು ನೀಡಲಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಸ್ಪೆಷಲೈಸೇಷನ್ ಅಂತಂದರೆ ಕೊಯ್ಲೋತ್ತರ ತಂತ್ರಜ್ಞಾನದ್ದು, ಹೀಗಾಗಿ ಈ ಕೊಯ್ಲೋತ್ತರ ತಂತ್ರಜ್ಞಾನ ಅಂದ್ರೇನು ಮತ್ತು ನಮ್ಮ ಕೃಷಿಯಲ್ಲಿ ಅದರ ಪ್ರಾಮುಖ್ಯತೆ ಎಷ್ಟು ಅಂತೀರಿ ನೀವು? ಒಳ್ಳೆ ಒಂದು ಪ್ರಶ್ನೆ ರೀ. ಈ ಕೊಯ್ಲೋತ್ತರ ತಂತ್ರಜ್ಞಾನ ಅಂದ್ರೆ ಈಗ ಏನಂದ್ರೆ, ಯಾವುದೇ ಒಂದು ಬೆಳೆ, ಈಗ ಇದು ಕೃಷಿ ಬೆಳೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆ ಇರ್ಬೋದು, ಯಾವುದೋ ಒಂದು ಬೆಳೆದ ನಂತರ ಅದನ್ನು ಯಾವ ರೀತಿ ಕಟಾವು ಮಾಡಬೇಕು, ಕಟಾವು ಮಾಡಿದ ನಂತರ ಏನೇನು ಕ್ರಮ ತೆಗೆದುಕೊಳ್ಬೇಕು, ಉದಾಹರಣೆಗೆ ಕಟಾವು ಮಾಡಿದ ನಂತರ ಅದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ವಿಂಗಡಣೆ ಮಾಡಬೇಕು, ಈ ರೀತಿ ಯಾವ ಕ್ರಮಗಳನ್ನು ಕಟಾವು ಮಾಡಿದ ನಂತರ ಮಾರುಕಟ್ಟೆ ಸಾಗಾಣಿಕೆ ಮಾಡೋವರೆಗೂ ಏನೇನು ಕ್ರಮಗಳನ್ನು ತೆಗೆದುಕೊಳ್ತೀವಲ್ಲ ಅವೆಲ್ಲ ಕ್ರಮಗಳಿಗೆ ನಾವು ಕೊಯ್ಲೋತ್ತರ ತಂತ್ರಜ್ಞಾನ ಕ್ರಮಗಳಂತ ಕರಿತೀವಿ ನಾವು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಫಸ್ಟು ನಾವು ಕಟಾವು ಮಾಡಬೇಕಾದ್ರೆ ಯಾವುದೋ ಒಂದು ಬೆಳೆ ಹಾಕಿರ್ತೀವಿ, ಬೆಳೆ ಹಾಕಿದ ನಂತರ ಅದು ಕಟಾವು ಮಾಡಬೇಕಾದ್ರೆ ಅದು ಸರಿಯಾಗಿ ಅದು ಪಕ್ವವಾಗಿದೆಯಲ್ಲ ಅಂತ ಪರೀಕ್ಷೆ ಮಾಡಿಕೊಂಡು ಕಟಾವು ಮಾಡೋದು ತುಂಬ ಸೂಕ್ತವಾಗಿರುತ್ತದೆ. ಈಗ ಪಕ್ವತೆಯನ್ನು ನಿರ್ಧಾರ ಮಾಡಲಾರ್ದಂಗೆ ಕಟಾವು ಮಾಡಿದರೆ ಅದು ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತದೆ. ಈ ರೀತಿ ಸರಿಯಾಗಿ ಪಕ್ವತೆಯನ್ನು ನಿರ್ಧಾರ ಮಾಡಿ ಕಟಾವು ಮಾಡೋದು ಒಂದು ಸೂಕ್ತ ಒಂದು ಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈಗ ಇದೇ ರೀತಿ ಹಲವಾರು ಕ್ರಮಗಳಿದ್ದಾವೆ, ಈಗ ಒಂದೊಂದಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಉದಾಹರಣೆಗೆ, ಈಗ ನಾನು ಪಕ್ವತೆ ಅಂತ ಹೇಳಿದೆ, ನಾನು ಪಕ್ವತೆಯನ್ನು ಸರಿಯಾಗಿ ನಿರ್ಧಾರ ಮಾಡಲಿಲ್ಲ ಅಂದರೆ ಅದು ಮಾರುಕಟ್ಟೆ ಸಾಗಾಣಿಕೆ ಮಾಡೋದ್ರೊಳಗಾಗಿ ನಡುವೆ ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಕೆಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಪಕ್ವತೆಯನ್ನು ನಿರ್ಧಾರ ಮಾಡಿ ಅದಕ್ಕೆ ವೈಜ್ಞಾನಿಕವಾಗಿ ಕಟಾವು ಮಾಡೋದು ತುಂಬ ಸೂಕ್ತವಾಗಿರುತ್ತದೆ. ಆಮೇಲೆ ಕಟಾವು ಮಾಡಿದ ನಂತರ ಈಗ ಉದಾಹರಣೆಗೆ ಅದನ್ನು ನೆಲ್ಡ್ ರೂಮ್ಗೆ ತೊಗೊಳೋದಕ್ಕಾಗುತ್ತದೆ, ಪ್ಯಾಕೇಜಿಂಗ್ ರೂಮ್ಗೆ ಅಥವಾ ಸಂಗ್ರಹಣೆ ರೂಮ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ತೆಗೆದುಕೊಂಡು ಹೋಗಿ ಈಗ ಒಂದು ಕಟಾವು ಮಾಡಿದಂಥ ಪದಾರ್ಥಗಳನ್ನು ಸರಿಯಾಗಿ ತೊಳಿಬೇಕಾಗುತ್ತೆ. ಈ ತೊಳಿಬೇಕಾದ್ರೂ ಕೂಡ ರೈತ ಬಂದವರು ಕೆಲವೊಮ್ಮೆ ಏನು ಅವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸ್ತಾರೆ. ಉದಾಹರಣೆಗೆ ಈಗ ನೀರಲ್ಲಿ ತೊಳಿತಾ ಇರ್ತಾರೆ, ತೊಳಿಬೇಕಾದ್ರೆ ಈಗ ಉದಾಹರಣೆಗೆ ಯಾವುದೋ ಒಂದು ಕೆನಲ್ ನೀರಲ್ಲಿ ತೊಳಿತಾ ಇರ್ತಾರೆ, ಅದೇ ಕೆನಲ್ ನೀರಲ್ಲಿ ಬಟ್ಟೆ ಒಗಿತಾ ಇರ್ತಾರೆ, ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಅದೇ ನೀರಲ್ಲೇ ಈ ಒಂದು ಪದಾರ್ಥಗಳನ್ನು ತೊಳೆಯೋದ್ರಿಂದ ನಮ್ಮ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಕ್ಕೆ ಆಗೋದಿಲ್ಲ. ಆದ ಕಾರಣ ನಮ್ಮ ನೀರಿನ ಗುಣಮಟ್ಟ ಕೂಡ ತುಂಬ ಉತ್ಕೃಷ್ಟವಾದಂಥ ಉತ್ತಮ ಗುಣಮಟ್ಟದ ನೀರಿದ್ದರೆ ಕೂಡ ನಮ್ಮ ಒಂದು ಪದಾರ್ಥ ಕೂಡ ಉತ್ತಮ ಗುಣಮಟ್ಟದಾಗಿರ್ತದೆ. ಆದ ಕಾರಣ ಸರಿಯಾಗಿ ಒಂದು ಉತ್ತಮ ಗುಣಮಟ್ಟದ ನೀರನ್ನು ತೆಗೆದುಕೊಂಡು ಸರಿಯಾಗಿ ತೊಳೆಯಬೇಕಾಗುತ್ತದೆ. ತೊಳೆದ ನಂತರ ಅವುಗಳನ್ನು ವರ್ಗೀಕರಣ ಮಾಡೋದಂತ ಕರೀತಾರೆ. ವರ್ಗೀಕರಣ ಮಾಡೋದಂದರೆ ಅದರ ಗಾತ್ರಕ್ಕೆ ಅನುಗುಣವಾಗಿ, ಆಕಾರಕ್ಕೆ ಅನುಗುಣವಾಗಿ ಬೇರೆ ಬೇರೆ ಗಾತ್ರದ ಒಂದು ವರ್ಗವನ್ನಾಗಿ ಮಾಡುವುದು. ಸಣ್ಣ ಪ್ರಮಾಣದ ಒಂದು ಲಾಟ್ ಮಾಡೋದು, ದೊಡ್ಡ ಪ್ರಮಾಣದ ಒಂದು ಲಾಟ್ ಮಾಡೋದು, ಈ ರೀತಿ ವರ್ಗೀಕರಣ ಮಾಡೋದ್ರಿಂದ ಕೂಡ ರೈತರಿಗೆ ಒಂದು ಉತ್ತಮ ಒಂದು ಬೆಲೆ ಕೂಡ ಸಿಗುತ್ತದೆ. ಸಣ್ಣ ಲಾಟಿಗೆ ಒಂದು ಸಣ್ಣ ರೇಟು, ದೊಡ್ಡ ಲಾಟಿಗೆ ಒಂದು ದೊಡ್ಡ ರೇಟು, ಈ ರೀತಿ ವರ್ಗೀಕರಣ ಮಾಡೋದು ಒಂದು ವೈಜ್ಞಾನಿಕ ಪದ್ಧತಿ ಆಗುತ್ತೆ. ಇದನ್ನು ವರ್ಗೀಕರಣವನ್ನು ಭಾಳಷ್ಟು ರೈತರು ತಮಗೆ ಮಾಹಿತಿ ಇಲ್ಲದ ಕಾರಣ ಭಾಳಷ್ಟು ರೈತರು ಅನುಸರಿಸೋದಿಲ್ಲ. ಈ ರೀತಿ ವರ್ಗೀಕರಣ ಮಾಡೋದರಿಂದ ಕೂಡ ರೈತರಿಗೆ ಒಂದು ಉತ್ತಮ ಒಂದು ಬೆಲೆ ಕೂಡ ಸಿಗುತ್ತದೆ. ಆಮೇಲೆ ವರ್ಗೀಕರಣ ಮಾಡಿದ ನಂತರ ಆಮೇಲೆ ಸರಿಯಾಗಿ ಪ್ಯಾಕಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಅಂದರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಒಂದು ಪೆಟ್ಟಿಗೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಗೋಣಿ ಚೀಲದಲ್ಲಿ ಅಥವಾ ಅದಕ್ಕೆ ಪದಾರ್ಥಕ್ಕೆ ಅನುಗುಣವಾದಂಥ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ವರ್ಗೀಕರಣ ಮಾಡಿ ಅದನ್ನು ಪ್ಯಾಕ್ ಮಾಡಬೇಕಾಗುತ್ತದೆ. ಪ್ಯಾಕ್ ಮಾಡಿದ ನಂತರ ಅದನ್ನು ಸರಿಯಾಗಿ ಸಾಗಾಣಿಕೆ ಮಾಡುವುದು. ಸಾಗಾಣಿಕೆ ಮಾಡುವ ಕೂಡದಲ್ಲಿ ಕೂಡ ಅನೇಕ ರೈತರು ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸ್ತಾರೆ. ಉದಾಹರಣೆಗೆ ಯಾವುದೇ ಪ್ಯಾಕಿಂಗ್ ಮಾಡಿರ್ತಾರೆ, ಅದನ್ನು ಒಂದು ವೆಹಿಕಲ್ಗೆ ಹಾಕಬೇಕಾದ್ರೆ ಅದನ್ನು ತೆಗೆದುಕೊಂಡು ಎತ್ತಿ ಎತ್ತಿ ಒಗೆದು ಬಿಡ್ತಾರೆ. ಎತ್ತಿ ಎತ್ತಿ ಒಗೆದು ಕೂಡ ಅದು ಪೆಟ್ಟು ಬಿದ್ದುಬಿಡುತ್ತೆ. ಪದಾರ್ಥಗಳಿಗೆ ಪೆಟ್ಟು ಬೀಳೋದ್ರಿಂದ ಕೂಡ ಕೂಡ ಅದಕ್ಕೆ ಬಹಳ ಗಾಯ ಆಗಿ ಅದು ಬೇಗ ಕೆಟ್ಟು ಹೋಗ್ಬಿಡ್ತದೆ. ಸರಿಯಾಗಿ ಅದನ್ನು ವೆಹಿಕಲಲ್ಲಿ ನೀಟಾಗಿ ಜೋಡಿಸಬೇಕಾಗುತ್ತದೆ. ಜೋಡಿಸಿ ಅದನ್ನು ಸರಿಯಾಗಿ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಬೇಕಾಗುತ್ತದೆ. ಸಾಗಾಣಿಕೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ರೈತರು ಅವೆಲ್ಲ ಪೆಟ್ಟಿಗಳನ್ನು ಇಟ್ಟ ನಂತರ ಅದರ ಮೇಲೆ ರೈತರು ಹತ್ಕೊಂಡು ಕೂತ್ಕೊಂಡು ಹೋಗ್ಬಿಡ್ತಾರೆ. ಕೂತ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಕೆಳಗಿರುವಂಥ ಪೆಟ್ಟಿಗೆಗೆ ಅದಕ್ಕೆ ಪೆಟ್ಟು ಬದ್ದು ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಹಲವಾರು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸೋದಂದು ಕೂಡ ರೈತರಿಗೆ ಒಂದು ಒಳ್ಳೆಯ ಬೆಳೆಯನ್ನು ನಿರೀಕ್ಷೆ ಮಾಡಬಹುದಾಗಿದೆ.